ಯದಿ ನೆಲೆಸಿರುವವಳೆ ಆದಿಲಕ್ಷ್ಮಿ ದಯ ತೋರಮ್ಮ, ಶ್ರೀಹರಿ ಹೃದಯದಿ ನೆಲೆಸಿರುವವಳೆ ಆದಿಲಕ್ಷ್ಮಿ ದಯ ತೋರಮ್ಮ, ಹಾಲ ಕಡಲಿಂದ ಜನಿಸಿ ಬಂದವಳೆ ಶ್ರೀಲಕ್ಷ್ಮಿ ಮನೆಗೆ ಬಾರಮ್ಮ, ಹಾಲ ಕಡಲಿಂದ ಜನಿಸಿ ಬಂದವಳೆ ಶ್ರೀಲಕ್ಷ್ಮಿ ಮನೆಗೆ ಬಾರಮ್ಮ, ಶ್ರೀಹರಿ ಹೃದಯದಿ ನೆಲೆಸಿರುವವಳೆ ಆದಿಲಕ್ಷ್ಮಿ ದಯ ತೋರಮ್ಮ, ಹಾಲ ಕಡಲಿಂದ ಜನಿಸಿ ಬಂದವಳೆ ಶ್ರೀಲಕ್ಷ್ಮಿ ಮನೆಗೆ ಬಾರಮ್ಮ. ಶ್ರೀಹರಿ ಹೃದಯದಿ ನೆಲೆಸಿರುವವಳೆ ಆದಿಲಕ್ಷ್ಮಿ ದಯ ತೋರಮ್ಮ.